ಕರದೀಪ ಗುರನಂತ ಮನ ಕರಿಯಲ್ಲ ಎಂಟ ಮನ ಹಿರಿಯಲ್ಲ ತರಗ ಕಿರಿಗಾನ ಮಂಟೂರ ತರಗ ಕಿರಿಗ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದ್ಯಾಮವ್ವ ಕೊಟ್ಟೆಪ್ಪ ಹಟ್ಟಿಮನಿ ಮತ್ತು 7 ಗಂಟೆ ಆಗಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು. ನಿಮ್ಮ ಕನಸಿಗೆ ನಿಮ್ಮ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಯಾದ ನರಸರೆಡ್ಡಿ ಅವರು. ಇಂದಿನ ವಿಷಯ ಕನ್ನಡ ಎಂದರೆ ಬರೀ ನುಡಿಯಲ್ಲ. ಬನ್ನಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ನರಸರೆಡ್ಡಿ ಅವರಿಂದ ಕೇಳೋಣ. ನಲ್ಮೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನರಸಾರೆಡ್ಡಿ. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನುಡಿಯೆಲ್ಲ ಹಿರಿದಿದೆ ಅದರ ಅರ್ಥ ಕನ್ನಡವೆಂದರೆ ಬರಿನಾಡಲ್ಲ, ಭೂಪಟ ಗೆರೆ ಚುವಲ್ಲ ಅಸೀಮ, ಅದು ಅಧಿಗಂತ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ. ವಾಯುವೆಂದರೆ ಬರೀ ಹವೆ ಅನ್ಕೊಂಡಿದ್ದೀರಾ? ಅಲ್ಲ, ಉಸಿರದು ಪಂಚಪ್ರಾಣ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಕಾಮನಬಿಲ್ಲು. ಕನ್ನಡವು ರವಿ ಶಶಿ ತಂಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಬರೀ ನುಡಿ ಅಂತ ತಿಳ್ಕೊಂಡಿರೋರು ನಮ್ಮ ಸುತ್ತಮುತ್ತಲು ಬಹಳ ಜನ ಇದ್ದಾರೆ. ಹೌದು, ಕನ್ನಡ ಅಂದ್ರೆ ಬರೀ ನುಡಿ ಅಂತ ತಿಳ್ಕೊಂಡಿದ್ದಾರೆ. ಸ್ವಂತ ಲಿಪಿ ಇದೆ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ ಇರೋದು ನಮ್ಮ ಕನ್ನಡ ಭಾಷೆಯ ಒಂದು ಹಿರಿಮೆ ಗರಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಏಕೆಂತೇಳಿದ್ರೆ ಉಚ್ಚರಿಸುವುದನ್ನೇ ಬರಿತೀವಿ, ಬರೆದಿದ್ದನ್ನೇ ಉಚ್ಚಾರಣೆ ಮಾಡ್ತೀವಿ. ಸಾವಿರಾರು ವರ್ಷಗಳ ಇತಿಹಾಸ, 90.99% ವೈಜ್ಞಾನಿಕ ಹಾಗೂ ತರ್ಕಬದ್ಧ ಭಾಷೆ ನಮ್ಮ ಕನ್ನಡ ಭಾಷೆ ರೀ. ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದು. ನಮ್ಮ ಕನ್ನಡ ಭಾಷೆ ಅಂದರೆ 2000 ವರ್ಷಗಳ ಇತಿಹಾಸ ಇದೆ ರೀ. ಅಂತಹದ್ರಿಂದ ಇದು ಬರೀದರಿಂದ ಕನ್ನಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡದ ಮಾತು ಚೆನ್ನ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಹನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರೇ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಏರ್ ನೆಕ್ಸ್ಟ್ ಕನ್ನಡ ಎಂದರೆ ಹಾಗೂ ಬೆಳೆಯುತ್ತಿರುವ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದಾಗಿದೆ ರೀ. ಪರಂಪರೆಯನ್ನು ಹೊಂದಿದೆ ಕನ್ನಡ ಭಾಷೆಗೆ. ಭಾರತ ದೇಶದಲ್ಲಿ ಕೆಲವೇ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ್ದಾರೆ. ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು. ಹೌದು, ಕನ್ನಡವೆಂದರೆ ಸರ್ವಸ್ವ. ಹೌದು, ಕನ್ನಡ ಭಾಷೆಯ ಕುರಿತು ಇನ್ನಷ್ಟು ಮಾತನಾಡೋಣ. ಈ ಹಾಡಿನ ರಾಗ ಕೇಳಿದ ನಂತರ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿ ಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಕೆಡಿಸದಿರು ಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಡಾಗಲಿ ಹೂಡಾಗಲಿ ಹಾಡಾಗಲಿ ಕಟ್ಟೋಕೆ ದಿನ ಹರಸಿದರು ಮುನಿಗಳು ಗಳಿಸಿದರು ಕಲಿಗಳು ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು ಕರಗಿದವು ಶಿಲೆಗಳು ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ ರೋಮಾಂಚನವಿ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಓ ಅಭಿಮಾನಿ. ಇದೆ ಚಿನ್ನ ಇದೆ ಕಾವೇ ಯಾರಿಹರು ನಿಮ್ಮಲಿ ಮದಕರಿಯ ನಾಯಕ ಕೆಚ್ಚೆದೈ ಹೊಯ್ಸಳರ ತಿಡಿಗಳು ಹೊನ್ನ ಮಡೆ ಸುರಿಸಿದ ಆರಿರಾಯಿ ಈ ಪ್ರಾರ್ಥನೆಯ ಕೇಳಿರಿ ಕಲಿಯಿರಿ ದುಡಿಯಿರಿ ಉಳಿಸಿರಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ನಾವು ಹುಟ್ಟಿದ ಈ ಮಣ್ಣಿನಲ್ಲಿ ಉಸಿರಾಡುವ ಸ್ವಚ್ಛ ಗಾಳಿಯಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು ಕರುನಾಡಿನ ಸಾಂಸ್ಕೃತಿಯ ಗಮಲು ಅದು. ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಬೆಳೆಸೋಣ. ಕನ್ನಡ ಎಂದು ಬರೀ ಬಾಯಿ ಮಾತಿಗೆ ಹೇಳುವ ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದೊಂದು ಅದಮ್ಯ ಚೇತನ. ಹೌದು, ಘನ ಪರಂಪರೆಯುಳ್ಳ ನಾಡಿದು ಕನ್ನಡ ನಾಡು. ಕನ್ನಡ ಭಾಷೆಯನ್ನು ಬರೀ ನುಡಿ ಅಂತ ತಿಳ್ಕೊಳ್ಬಾರದು. ಯಾಕಂತ ಹೇಳಿದ್ರೆ ಸತ್ವಯುತವಾದ ನಮ್ಮ ಕನ್ನಡ ಭಾಷೆಯನ್ನು ಒಂದು, ಅದರಲ್ಲಿ ಕುವೆಂಪು ಅಂದರೆ ಕನ್ನಡ ಸಾಹಿತ್ಯದಿಂದಾಗಿಯೇ ಈ ಜಗತ್ತ ಪ್ರಶಸ್ತಿಗಳನ್ನು ಪಡೆದ ಭಾಷೆ ಅಂದರೆ ಕನ್ನಡ. ಇದರಲ್ಲಿ ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯುವರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬಾರಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಾರ್ರಿ. ಹೌದು, ಈ ಮುಖ್ಯನ ತಿಳಿದು ಬರುತ್ತದೆ ಕನ್ನಡರು ಭಾರತ ರತ್ನ ಪಡೆದ ವಿನೋಬಾ ಭಾವೆ ಕನ್ನಡ ಭಾಷೆಯ ಲಿಪಿಗೆ ಮಾರು ಹೋಗಿದ್ರವರು. ಹೊಗಳಿದ್ದಾರ್ರಿ ಯಾರು? ವಿನೋಬಾ ಭಾವೆಯವರು. ಹೀಗೆ ಕನ್ನಡ ಭಾಷೆ ಬಗ್ಗೆ ಮಾತನಾಡುತ್ತಾ ಹೋದರೆ ನಿಲ್ಲಿಸೋದೇ ಕಷ್ಟ. ಕನ್ನಡ ಭಾಷೆ ಬರೀ ಅಡಿಗೆ ಮನೆಗೆ ಮೀಸಲಿಲ್ಲ, ನಾವೆಲ್ಲರೂ ಕನ್ನಡದ ಕಂಪನ್ನು ಹರಡಬಹುದಲ್ಲ. ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು ನಾಡಿಗೆ ಕೀರ್ತಿ. ದೇಶಗಳಲ್ಲಿ ಕರುನಾಡು ಸುಪ್ರಸಿದ್ಧವಾಗಲಿ. ನಮಗೆಲ್ಲರಿಗೂ ಸದಾ ಸಿರಿಗನ್ನಡವೇ ಶಕ್ತಿಯಾಗಿದೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತು ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಂ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯೇ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕನ್ನಡ. ಚಿನ್ಮಯೇ ಕರುನಾಡ ತಾಯಿ ಸದಾ ಚಿನ್ಮಯಿ, ಪ್ರೇಮಾಲಯ ಈ ದೇವಾಲಯ ಕರುನಾಡ ಸದಾ ಚಿನ್ಮಯಿ. ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ಕನ್ನಡ ಎಂದರೆ ಬರೀ ನುಡಿಯಲ್ಲ ಕಾರ್ಯಕ್ರಮವನ್ನ. ಕನ್ನಡ ಕೇವಲ ಅನ್ನೋದು ಬಲವಂತದಿಂದ ಎಬ್ಬಿಸಿ ತರೋದಲ್ಲ, ಬದಲಾಗಿ ಅಂತರಂಗದಿಂದ ಮೂಡಿ ಬರೋದು, ಅದು ಸೊಗಸು. ಹೌದು, ಅದು ಹೇಗೆ ಅಂತ ಹೇಳಿದ್ರೆ, ಕನ್ನಡವೆಂದರೆ ನಡೆ ಕನ್ನಡ, ತಂಪು ಕನ್ನಡ. ಈ ಭಾಷೆಯ ಸುಮಧುರ ಗೀತೆಯನ್ನ ಕೇಳಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಿಸುವೆ. ಯನ ಪಾತ್ರವ ಸೃಷ್ಟಿಸಿದ ಗೊರೂರರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯಾಡುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿ. ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣಸು, ನಂಜುಂಡಿ ಕಲ್ಯಾಣದ ಉದಯ ಶಂಕರರು ಜನ ಮನವನ್ನು ಸೆಳೆದಂತೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವಶ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಬರೀ ನುಡಿಯಲ್ಲ, ಅನೇಕ ರಾಜರು ಕನ್ನಡ ನಾಡಿನ ಚಾಲುಕ್ಯರು ಮುಂತಾದ ರಾಜವಂಶಗಳು ಆಳ್ವಿಕೆ ಮಾಡಿದವ್ರಿ. ಡಂಕಣಾಚಾರ್ಯ, ಜಕಣಾಚಾರ್ಯರು, ಕೃಷ್ಣ, ಶರಾವತಿ, ತುಂಗಾ, ಕಾವೇರಿಯಂಥ ಪುಣ್ಯ ನದಿಗಳು ಕನ್ನಡ ನಾಡಿನಲ್ಲಿ ಹರಿದಾಡುವ ತನ್ನ ಮಕ್ಕಳಿಗೆ ತನ್ನ ಸರ್ವಸ್ವವನ್ನು ನೀಡಿದ್ದಾಳೆ. ಹೌದು, ಕನ್ನಡ ಭಾಷೆಯಿಂದರೇ ಹೀಗೆ ಸುಮಧುರ ಗೀತೆಯೊಂದನ್ನು ಕೇಳಿಕೊಂಡು ಬರೋಣ.